ತೆಂಗಿನಕಾಯಿ ಒಂದನೇ ವರ್ಗ ಸಾವಿರಕ್ಕೆ 35,000 45,000 ರೂಪಾಯಿಗಳು, ಎರಡನೇ ವರ್ಗ ಸಾವಿರಕ್ಕೆ 28,000 ಅಕ್ಕಿ ಸ್ಥಳೀಯ ಕ್ವಿಂಟಲ್ಗೆ 4,600 ರಿಂದ 5,400 ರೂಪಾಯಿಗಳು, ಕಟಾ ಸಾಂಬಾರ್ ಕ್ವಿಂಟಲ್ಗೆ 3,500 ರಿಂದ 4,500 ರೂಪಾಯಿಗಳು, ಐಆರ್ 8 ಕ್ವಿಂಟಲ್ಗೆ 3,800 ರಿಂದ 4,500 ರೂಪಾಯಿಗಳು, ಭತ್ತ ಆಮದು ಕ್ವಿಂಟಲ್ಗೆ 2,350 ರಿಂದ 2,500 ರೂಪಾಯಿಗಳು, ಬೆಲ್ಲ ಆಮದು ಹಳದಿ ಕ್ವಿಂಟಲ್ಗೆ 4,650 ರಿಂದ 5,200 ರೂಪಾಯಿಗಳು, ಕೆಂಪು 4,500 ರಿಂದ 5,000 ರೂಪಾಯಿಗಳು, ಕಪ್ಪು ಕ್ವಿಂಟಲ್ಗೆ 5,000 ರಿಂದ 5,500 ರೂಪಾಯಿಗಳು, ಮೆಣಸು ಕ್ವಿಂಟಲ್ಗೆ 16,000 ರಿಂದ 20,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಲ್ಗೆ 13,500 ರಿಂದ 67,000 ರೂಪಾಯಿಗಳು, ಗೇರು ಬೀಜ ಕಚ್ಚಾ ಕ್ವಿಂಟಲ್ಗೆ 12,800 ರಿಂದ 14,000 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಲ್ಗೆ 4,500 ರಿಂದ 6,000 ರೂಪಾಯಿಗಳು, ಕದಳಿ 5,500 ರಿಂದ 7,000 ರೂಪಾಯಿಗಳು, ಗಾಳಿ 6,000 ರಿಂದ 6,500 ರೂಪಾಯಿಗಳು, ನೇಂದ್ರ ಕ್ವಿಂಟಲ್ಗೆ 7,000 ರಿಂದ 8,000 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಆತ್ಮೀಯ ಕೇಳುಗರೆ, ಪ್ರಾಣಿಗಳು ಎಂದರೆ ಎಲ್ಲರಿಗೂ ಪ್ರೀತಿ. ಸಾಕು ಪ್ರಾಣಿಗಳ ಬಗೆಗಂತೂ ಅತ್ಯಂತ ಕಾಳಜಿ. ಹಾಗಿದ್ರೆ ಆಲಿಸಿ ಪ್ರತಿ ಸೋಮವಾರ ಸಂಜೆ 6:50 ನಮ್ಮ ನಿಲಯದಿಂದ ಪ್ರಸಾರವಾಗುವ ಕೃಷಿರಂಗ ಕಾರ್ಯಕ್ರಮದಲ್ಲಿ ನುರಿತ ಪಶುವೈದ್ಯರ ಜೊತೆ ಮಾತುಕತೆ. ಮನೆಯೊಳಗಿನ ಮನೆ ಹೊರಗಿನ ಸಾಕು ಪ್ರಾಣಿಗಳ ಬಗ್ಗೆ ಅರಿವು, ಉಪಯುಕ್ತ ಸಲಹೆ ಹಾಗೂ ನಿಮ್ಮ ಮನದ ಸಂಶಯಗಳಿಗೆ ಪರಿಹಾರ ಕೇಳಿ ಕೃಷಿ ರಂಗದಲ್ಲಿ ಪ್ರತಿ ಸೋಮವಾರ ಸಂಜೆ ವಿವಿಧ ಪಶು ವೈದ್ಯರೊಂದಿಗೆ ಮಾತುಕತೆ ನಿಮ್ಮ ಮಂಗಳೂರು ಆಕಾಶವಾಣಿಯಲ್ಲಿ. ಕೇಳುಗರೆ, ಇದೀಗ ಕೇಳಿ ಸುಬ್ರಾಯ ಚಕ್ಕಾಡಿ ಅವರ ರಚನೆಯ ಪರಿಸರ ಗೀತೆ. ಹಾಡಿದ್ದಾರೆ ಅನುರಾಧ ಭಟ್ ಮತ್ತು ಮೌನೇಶ್ ಕುಮಾರ್ ಛಾವಣಿ. ನಮಿಸುವೆನು ತಾಯೆ, ಹಸಿರುಡೆಯ ಶರಗ ನೀನು ಪೊದೆದಿರುವೆ, ತಾರೆಗಳ ಪೋಣಿಸುತ್ತ ಮುಡಿಗೇರಿಸಿರುವೆ, ಸಪ್ತವರ್ಣದ ಸೆರಗ ನೀನು ಪೊದೆದಿರುವೆ, ತಾರೆಗಳ ಪೋಣಿಸುತ್ತ ಮುಡಿಗೇರಿಸಿರುವೆ, ಹಕ್ಕಿಗಳ ಸಂಗೀತ ನಿನ್ನ ಕೊರಳಲ್ಲಿ, ಹಕ್ಕಿಗಳ ಸಂಗೀತ ನಿನ್ನ ಕೊರಳಲ್ಲಿ, ಜೀವಕೋಟಿಗಳೆಲ್ಲ ನಿನ್ನ ಮಡಿಲಲ್ಲಿ, ಜೀವಕೋಟಿಗಳೆಲ್ಲ ನಿನ್ನ ಮಡಿಲಲ್ಲಿ, ಸಪ್ತವರ್ಣದ ಶರಗ ನೀನು ಹೊದೆದಿರುವೆ, ತಾರೆಗಳ ಪೋಣಿಸುತ್ತ ಮುಡಿಗೇರಿಸಿರುವೆ. ಕನಸುಗಳು ಕರಗುತ್ತಿವೆ ಮಂಜಳಿವ ಹಾಗೆ, ಎದುರಿಗಿದೆ ಉಸಿರಿರದ ಬಿರು ಬಿಸಿಲ ಬೇಗೆ ಕನಸುಗಳು ಕರಗುತ್ತಿವೆ ಮಂಜಳಿವ ಹಾಗೆ ಎದುರಿಗಿದೆ ಉಸಿರಿರದ ಬಿರು ಬಿಸಿಲ ಬೇಗೆ ಹಸಿರಿರದ ಬೆಟ್ಟಗಳು ಒಣಗಿರುವ ಕಣಿವೆ ಹಸಿರಿರದ ಬೆಟ್ಟಗಳು ಒಣಗಿರುವ ಕಣಿವೆ ಮೃಗಜಲದ ಕುಣಿತಕ್ಕೆ ಸಾಕ್ಷಿಯಾಗುತ್ತೀವಿ ಮೃಗಜಲದ ಕುಣಿತಕ್ಕೆ ಸಾಕ್ಷಿಯಾಗುತ್ತೀವಿ ಕನಸುಗಳು ಕರಗುತ್ತಿವೆ ಮಂಜಳಿವ ಹಾಗೆ ಎದುರಿಗಿದೆ ಉಸಿರಿರದ ಬಿರು ಬಿಸಿಲ ಬೇಗೆ ಕನಸುಗಳು ಕರಗುತ್ತಿವೆ ಮಂಜಳಿವ ಹಾಗೆ ಎದುರಿಗಿದೆ ಉಸಿರಿರದ ಬಿರು ಬಿಸಿಲ ಬೇಗೆ ಹಸಿರಿರದ ಬೆಟ್ಟಗಳು ಒಣಗಿರುವ